ಇಲ್ಲಿ ನೋಡಿ, ಇಲ್ಲಿ ಏನ್ ತಂದಿನ್ ನೋಡ್ ನಿನಗಾಗಿ? ಯಾಕೆ ಪುಟ್ಟು ನನ್ ಕೂಡ ಮಾತಾಡುದಿಲ್ಲ ನೀ? ಏನು ಬನ್ನಿ ತಂದಿದ್ ಬೇಡ ಬೇಡ. ಸರಿ ದೂರ. ನಿನಗ ಹೊಸ ಫ್ರಾಕು ಕೇಕು ಎಲ್ಲ ತಂದಿದ್ ನೋಡಿಲ್ಲ? ನೀ ತಂದಿದ್ದೇನು ಬೇಡ. ಯಾಕ ಅಷ್ಟೊಂದು ಬ್ಯಾಸರ ನನ್ ಮೇಲೆ? ನಿನ್ ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ. ಏ ರಾಣಿ ಬಿಡು, ನನ್ ಕೈ ಬಿಡು, ದೂರ್ ಸರಿ. ಮನೆ ತುಂಬಲ್ಲ ಚುಟ್ಟ ವಾಸನೆ ಸಾಕಾಗ ಹೋಗ ನೋಡಲ್ಲ ಪಪ್ಪು ಸಹಿತ ಮೊದ್ಲೋಗಿ. ಆಯ್ತು ಆಯ್ತು, ಇವತ್ತು ನನ್ ಕಣ್ ತೆರಿತು ಪುಟ್ಟ, ಇವತ್ತು ನನ್ ಕಣ್ ತೆರಿತು. ನನ್ ಶಾನಿಯೇಪ್ಪ ಭಜನ. ಈಗ ಕೇಳಿ ಜನಪದ ಗೀತೆ. ಕ್ಕೆ ದಯ ಮಾಡೋರೆ ಬಲಿಯ ತಕ್ಕೊಂಡು ಗುಗ್ಗರಿ ದಿಂಟ ಹಿಡ್ಕೊಂಡು ಒಬ್ಬನೇ ಒಯ್ತಾವ್ನೆ ಮುದ್ದು ಮಾದೇವ. ಹೌದಮ್ಮ ಹೌದು, ಕುಲದಲ್ಲಿ ಕುರುಬಕ್ಕಲೆ ಗೌಡ ಜಾತಿಲಿ ಸೋಲುಗ ನೀನಯ್ಯ. ಹೌದಮ್ಮ, ನೀಲಯ್ಯನ ಮಡದಿ ಸಂಕಮ್ಮ ಮೂಲೋಕದಲ್ಲಿ ಕರೆ ಚೆಲುವೆ. ನಿನ್ನ ಮಡದಿ ಸಂಕಮ್ಮನ ಬಳಿಗೆ ಬತ್ತಾವ್ನೇ ದೇವ ಸೋಲುಗ ನೀಲಯ್ಯ. ಸಂಕ್ರಣೆ ಸತ್ಯವಾಮೆ ಸಂಕ್ರಣೆ ಕುಳದವರೆಲ್ಲ ಕೂಡೋರೆ ಜಾತಿಯವರೆಲ್ಲ ಸೇರೋರೆ ನ್ಯಾಯ ಪಂಚಾಯತ್ಗೆ ಮಾಡೋರೆ ಮತದವರೆಲ್ಲ ಸೇರೋರೆ ಊಟವನ್ನೇ ಮಾಡ್ಸೋರೆ. ಅಯ್ಯೋ ಯಜಮಾನ್ರಿ ಯಜಮಾನ್ರಿ, ಭೂಲೋಕದಲ್ಲಿ ಮನ ಮೀರಿದ ಪಕ್ಷಿ ಕುಲ ಮೀರಿದ ಮನಸ್ಸು ಎರಡೂ ಒಂದಲ್ವ ಸ್ವಾಮಿ. ನನ್ನ ನೀವು ಬುಟ್ಟರು ನಿಮ್ಮ ಕುಲವ ನೀವು ಬುಡ್ಬ್ಯಾಡ್ರಿ. ಬರೀ ಕೆಟ್ಟೋಳು ಮಡದಿ ನಾನು ಕುಲದೋರ್ ಜೊತೆಗೆ ಹೆಜ್ಜೇನು ಮಲಗಿ ಹೆಜ್ಜೇನು ಬ್ಯಾಟಿಗೆ ಹೆಜ್ಜೆ ಹಾಕೊಂಡೋಯ್ತಿದ್ನಲ್ಲ. ಕಾಲ ತಪ್ಪದೆ ಒಂಬತ್ ತಿಂಗಳವರೆಗೂ ನೀನೊಬ್ಳೇ ಇದ್ಯಲ್ಲ, ನೀನ್ ಯಾಗ ನೆಚ್ಚಿ ಹಂಗ ನಂಬಲಿ ನಾನು. ನೀನೀಗ ಬ್ಯಾಗ್ನೆ ಮನೆ ದೇವ್ರ ಪೂಜೆ ಮಾಡಿ ಪತಿವ್ರತ ಶಿರೋಮಣಿ ಆದ್ರೆ ನನ್ನ ಬಲಗೈ ಮುಟ್ಟಿ ಬಾಸೆ ಕೊಟ್ಟು ಹೆಜ್ಜೇನು ಮಲಗೆ ನನ್ನ ಹಕ್ಕಳಗು ಬಾಯಣ್ಣೆ. ಕಷ್ಟ ಪಡ್ತಾ ಬೆಟ್ಟದಾಗೆ ಜೇನ್ ಕೀಳಾಕ್ ಹೋಯ್ತೀನಿ. ಸೊರಗಿ ಬೆಂಡಾಗಿ ಬಲತ್ ಬೆಂಡೆಕಾಯಾಗ ನಾ ಬಂದ್ರೆ ಪರಪುರುಷನ್ ನೋಡಿ ಮನಸ್ಸನ್ನ ಮೈಲ್ಗೆ ಮಾಡ್ಕೊಳ್ಳೋದಿಲ್ಲ ಅಂತ ನಿನ್ನ ಅಪ್ಪ ಅಮ್ಮನ ಮೇಲೆ ಸತ್ಯ ಮಾಡಿ ನಿನಗೆ ತಾಳಿ ಕಟ್ಟಿದ ಗಂಡನಾದ ನನ್ನ ಮನಸ್ಸಿಗೆ ತೃಪ್ತಿ ಆಗುವಂಗೆ ಬಾಸೆ ಕೊಡು ಬಾ ಮಾಡದಿ ಸಂಕ್ರಣೆ ಬಾಸೆ ಕೊಟ್ಟು ಹೆಜ್ಜೆನು ಮಲಗೆ ನನ್ನ ಕಳಗು ಬಾ ಎಣ್ಣೆ ಕೇಳಿದ್ದೀಯಲ್ಲ ಬಲಗೈ ಮುಟ್ಟಿ ಭಾಷೆ ಕೊಡೋದಕ್ಕೆ ಅಂತ ತಪ್ಪು ನೆಪ್ಪು ನಾನೇನು ಮಾಡಿದ್ದೇನು ಮನೆಯಲ್ಲಿ ತೋಳ್ನ ಮುಂದಕ್ಕೆ ತೂದಂಗೆ ಗರ್ದಿಯ ಹಾದ್ರಗಿತ್ತಿ ಮಾಡ್ದಂಗೆ ಮಾತಾಡ್ತಿದ್ದೀಯಲ್ಲ ಯಜಮಾನ ಅಂತ ತಪ್ಪು ನೆಪ್ಪನ್ನ ನೀನು ಕಂಡಿರೋದೇ ಆದ ಪಕ್ಷದಲ್ಲಿ